ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग पहली वाली बात कहा, पर हम तो सब यही डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूँगा। माटी से प्रेम की परंपरा है परंपरागत खेती। ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ರೈತ ಬಾಂಧವರಿಗೆ ನಮಸ್ಕಾರ ರೈತ ಬಾಂಧವರೇ ಇಂದಿನ ನಮ್ಮ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಬೆಂಡೆ ಬೆಳೆ ಈ ವಿಷಯವಾಗಿ ICAR ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕಾ ವಿಜ್ಞಾನಿಯಾಗಿರುವ ಡಾಕ್ಟರ್ ರಶ್ಮಿ ಕೆ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ ಶ್ರೋತೃಗಳೇ ಈಗ ನಮ್ಮ ಜೊತೆ ಇದ್ದಾರೆ ICAR KVK ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ರಶ್ಮಿ ಕೆ ಅವರು ಮುಖ್ಯವಾಗಿ ನಮ್ಮ ಕರಾವಳಿಯಲ್ಲಿ ಬೆಳೀತಾ ಇರುವಂತಹ ಬೆಂಡೆ ಬೆಳೆ ಇದರ ಒಂದು ಪರಿಚಯವನ್ನು ಅವರು ಮಾಡಿಕೊಡ್ಲಿಕ್ಕಿದ್ದಾರೆ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ಈಗ ಈ ಬೆಂಡೆ ಬೆಳೆ ಅನ್ನುವಂಥದ್ದು ನಮಗೆ ತರಕಾರಿಯಲ್ಲಿ ಒಂದು ಮುಖ್ಯವಾದಂತಹ ಬೆಳೆ ಅದು ಕೂಡ ನಮ್ಮ ಕರಾವಳಿ ವಿಭಾಗದಲ್ಲಿ ಮೊದಲಿಂದಲೂ ಕೂಡ ಬೆಳೀತಾ ಇರುವಂಥದ್ದು ಈ ಬೆಂಡೆ ಬೆಳೆಯ ಒಟ್ಟಾರೆಯಾಗಿ ಒಂದು ಬೆಳೆಯ ಒಂದು ಸ್ಥೂಲವಾದಂತಹ ಒಂದು ಪರಿಚಯವನ್ನು ಮಾಡಿಕೊಡಿ ಕರಾವಳಿ ಭಾಗದಲ್ಲಿ ಪ್ರಮುಖ ತರಕಾರಿಯಾಗಿ ಆಲೂಬೆಂಡೆಯನ್ನ ಮಾಡ್ತಾರೆ ಆದ್ರೆ ಈ ಬೆಳೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ನಾವು ಕೃಷಿಯನ್ನು ಮಾಡಬಹುದು ಆದ್ರೆ ಒಂದು ಆಲೂಬೆಂಡೆಯಲ್ಲಿ ಏನು ಅಂದ್ರೆ ಒಂದು ಹಳದಿ ರೋಗ ಒಂದು ಕಾಡ್ತದೆ ಸೊ ಇದನ್ನ ಸಮಗ್ರವಾಗಿ ಪೋಷಕಾಂಶಗಳ ನಿರ್ವಹಣೆ ಮತ್ತು ಕೀಟ ಹತೋಟಿ ಮಾಡೋದ್ರಿಂದ ಈ ಬೆಂಡೆಯನ್ನು ನಾವು ಚೆನ್ನಾಗಿ ಕೃಷಿಯನ್ನು ಮಾಡಬಹುದು ಮತ್ತೆ ಇದರಲ್ಲಿ ಉತ್ತಮ ಲಾಭ ಕೂಡ ಸಿಗ್ತದೆ ಯಾಕಂದ್ರೆ ಒಂದು ಗಿಡದಿಂದ ಸುಮಾರು 3 KG ತನಕ ಸಿಗ್ತದೆ ಇಳುವರಿ ಆದ್ರಿಂದ ರೈತರಿಗೆ ಇದು ಅನುಕೂಲ ಆಗ್ತದೆ ಯಾಕಂದ್ರೆ ಇದು 15 ಕಾಯಿ ಹಾಕಿದ್ರೆ ಒಂದು 1/2 KG ಆಗುವಷ್ಟು ಇಳುವರಿಯನ್ನು ಕೊಡ್ತದೆ ಈ ಆಲೂ ಬೆಂಡೆ ಅನ್ನೋ ತಳಿ ಕರಾವಳಿ ಭಾಗದಲ್ಲಿ ಬೆಳೀತಾರಲ್ಲ ಸೊ ಆದ್ರಿಂದ ಇದು ಯಾವ ಸೀಸನ್ ಅಲ್ಲಾದ್ರೂ ಬೆಳಿಬಹುದು ನೀರು ಸ್ವಲ್ಪ ನಿಲ್ಲದಾಗ ನೋಡ್ಕೊಂಡ್ರೆ ಮಳೆಗಾಲದಲ್ಲೂ ಕೂಡ ಇದನ್ನ ಉತ್ತಮ ಕೃಷಿ ಮಾಡ್ಕೋಬಹುದು ಈಗ ಮುಖ್ಯವಾಗಿ ಈ ಬೆಂಡೆ ಬೆಳೆ ಅನ್ನುವಂಥದ್ದು ಬೇರೆ ಬೇರೆ ಕಡೆ ಬೆಳೆಯುತ್ತದೆ ಇದಕ್ಕೆ ಬೇಕಾದಂತಹ ಮಣ್ಣು ಯಾವ ರೀತಿಯದ್ದು ಸೂಕ್ತವಾಗಿ ಆಕ್ಚುಲಾಗಿ ಈ ಬೆಂಡೆ ಬೆಳೆನ ಎಲ್ಲಾ ಮಣ್ಣಿನಲ್ಲೂ ಬೆಳೆಯಬಹುದಾದ್ರೂ ಇದನ್ನ ನೀರು ಬಸಿದು ಹೋಗುವಂತ ಮಣ್ಣಿನಲ್ಲಿ ಉತ್ತಮವಾಗಿ ಬೆಳೆಯಬಹುದು ಮತ್ತೆ ಇದಕ್ಕೆ ಏನಂದ್ರೆ ಇಲ್ಲಿ ಕರಾವಳದಲ್ಲಿ ಗೊತ್ತಿದೆಯಲ್ಲ ಸುಣ್ಣ ಸ್ವಲ್ಪ ಕೊಟ್ಟು ಪೋಷಕಾಂಶಗಳ ನಿರ್ವಹಣೆ ಮಾಡೋದ್ರಿಂದ ಇನ್ನ ಇಳುವರಿ ಕೂಡ ಹೆಚ್ಚಾಗಿ ಪಡ್ಕೋಬಹುದು ಸಾಮಾನ್ಯ ಇಳುವರಿಗಿಂತ ಹೆಚ್ಚಾಗಿ ನಾವು ಇಳುವರಿನ ಪಡ್ಕೋಬಹುದು ಅಂದ್ರೆ ಹುಳಿ ಮಣ್ಣಾದ್ರಿಂದ ಹುಳಿ ಮಣ್ಣಾಗಿದ್ರಿಂದ ಸರಿ ಈಗ ಇದರಲ್ಲಿ ಇರುವಂತಹ ತಳಿಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸುಮಾರು ತಳಿಗಳಿದೆ ಅಂದ್ರೆ ಹಲವಾರು ಸಂಶೋಧನಾ ಕೇಂದ್ರಗಳು ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಉದಾಹರಣೆಗೆ ಪೂಸಾ ಕ್ರಾಂತಿ ಅಂತ ಪೂಸಾ ಪರ್ಬಾನಿ ಅಂತ ಅರ್ಕ ಸವಾನಿ ಅಂತ ಇದಾವೆ ಆದ್ರೆ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಆಲೂ ಬೆಂಡೆನ ಮಾತ್ರ ಹೆಚ್ಚಾಗಿ ಮಾಡ್ತಾರೆ ಯಾಕಂದ್ರೆ ಅವೆಲ್ಲ ಹಸಿರು ಬೆಂಡೆ ಆಗಿರ್ತದೆ ಆಲೂ ಬೆಂಡೆ ಬಿಳಿ ಆಗಿರೋದ್ರಿಂದ ಮತ್ತೆ ಉದ್ದ ಸ್ವಲ್ಪ ಕಾಯಿ ಬೆಳೆ ಕೂಡ ಉದ್ದ ಇರ್ತದೆ ಇದನ್ನ ಎಲ್ಲ ಸೀಸನ್ ಅಲ್ಲಿ ಬೆಳಿಬಹುದು. ಬಟ್ ಉತ್ತಮವಾಗಿ ಜೂನ್ ಜುಲೈಯಲ್ಲಿ ಇಳುವರಿ ಹೆಚ್ಚಾಗಿ ಬರ್ತದೆ. ಬಟ್ ಇದು ಏನಂದ್ರೆ ನಮ್ಮ ಕರಾವಳಿಯಲ್ಲಿ ಹೆಚ್ಚಾಗಿ ಬೇಡಿಕೆ ಇರುವಂತದ್ದು ಅಕ್ಟೋಬರ್ ನವೆಂಬರ್ ಏನು ಚೌತಿಗೆ ಹೆಚ್ಚಾಗಿ ಬೇಡಿಕೆ ಇರ್ತದೆ. ಸೊ ಆ ಸಮಯದಲ್ಲಿ ಕೂಡ ರೈತರು ಗದ್ದೆ ಆಗಿದ್ದ ತಕ್ಷಣ ಅಂದ್ರೆ ನಾಟಿ ಮಾಡಿದ್ರೆ ಹೆಚ್ಚಾಗಿ ಇಳುವರಿ ಬರ್ತದೆ. ಗದ್ದೆಯಲ್ಲಿ ತೇವಾಂಶ ಇರ್ತದೆ, ಪೋಷಕಾಂಶಗಳು ಸಾರಜನಕಾಂಶ ಜಾಸ್ತಿ ಕೊಟ್ಟಿರೋದ್ರಿಂದ ಆ ಸಮಯದಲ್ಲಿ ಇಳುವರಿ ಜಾಸ್ತಿ ಬರ್ತದೆ ಸರ್. ಈಗ ಬೇರೆ ಬೇರೆ ತಳಿಗಳ ಬಗ್ಗೆ ಹೇಳಿದ್ರಿ, ಇಲ್ಲಿ ಒಂದೇ ತಳಿ ಬೆಳೆಸ್ತಾರ ಬೇರೆ ತಳಿಯನ್ನು ಕೂಡ ಬೆಳೆಸಬಹುದ? ಎಲ್ಲ ತಳಿ ಬೆಳೆಸಬಹುದು, ಆದ್ರೆ ಇಲ್ಲಿ ಏನು ಅಭಿರುಚಿ ಅಂದ್ರೆ ಜನರಿಗೆ ಆಲೂಬೆಂಡೆ ಮೇಲೆ ತುಂಬಾ ವ್ಯಾಮೋಹ ಇರೋದ್ರಿಂದ ಹಸಿರು ಬೆಂಡೆನ ಹೆಚ್ಚಾಗಿ ಪ್ರಿಫರ್ ಮಾಡೋದಿಲ್ಲ. ಈಗ ಹಲವಾರು ಹೈಬ್ರಿಡ್ಸ್ ಇದಾವೆ, ಕೆಲವರು ಏನ್ ಮಾಡ್ತಾರೆ ಮಾರಾಟಕ್ಕೆ ಮಾತ್ರ ಬೆಳೀತಿದ್ದಾರೆ. ಬಟ್ ಹೆಚ್ಚಾಗಿ ನಾವು ಎಲ್ಲರ ತೋಟದಲ್ಲಿ ಆಲೂಬೆಂಡೆನೆ ಕಾಣುವಂತದ್ದು. ಇದು ವೈಜ್ಞಾನಿಕವಾಗಿ ಏನಾದ್ರೂ ಇದರಲ್ಲಿ ವ್ಯತ್ಯಾಸ ಇದೆಯಾ ಈ ಆಲೂಬೆಂಡೆ ಮತ್ತೆ ಕಲ್ಲ? ಅದೇ ವೈಜ್ಞಾನಿಕ ಅಂದ್ರೆ ಎರಡೂ ಒಂದೇ ಕುಟುಂಬಕ್ಕೆ ಸೇರಿರೋದು. ಬಟ್ ವೆರೈಟಿ ಸ್ವಲ್ಪ, ಇದು ಆಲೂಬೆಂಡೆ ಏನಿದೆಯಲ್ಲ ಸೈಜ್ ಸ್ವಲ್ಪ ಉದ್ದ ಇದೆ, ಸ್ವಲ್ಪ ಗಮ್ ಕಂಟೆಂಟು ಕಡಿಮೆ ಇರ್ತದೆ ಏನು ಹಸಿರು ಬೆಂಡೆಗಿನ್ನ. ಇಲ್ಲಿ ಹೆಚ್ಚಾಗಿ ಅದನ್ನೇ ಪ್ರಿಫರ್ ಮಾಡ್ತಾರೆ. ಟೇಸ್ಟ್ ಕೂಡ ಸ್ವಲ್ಪ ವೇರಿಯೇಷನ್ಸ್ ಇರ್ತದೆ. ಸೊ ಆದ್ರಿಂದ ಇದು ಗಮ್ ಕಂಟೆಂಟ್ ಕಡಿಮೆ ಇರೋದ್ರಿಂದ ಹೆಚ್ಚಾಗಿ ಇದನ್ನೇ ಬಳಸ್ತಾರೆ. ಆದ್ರೆ ಇಳುವರಿಯನ್ನ ನೋಡಿದ್ರೆ ಈ ಆಲೂಬೆಂಡೆ ಮತ್ತು ಬೇರೆ ತಳಿಗಳಲ್ಲಿ ಇಳುವರಿ ಯಾವ್ದ್ರಲ್ಲಿ ಜಾಸ್ತಿ ಬರ್ತದೆ? ಇಳುವರಿ ಆಲ್ಮೋಸ್ಟ್ ಆಲೂಬೆಂಡೆಲೆ ಜಾಸ್ತಿ ಬರ್ತದೆ. ಬಟ್ ಇದು ಹಳದಿ ನಂಜು ರೋಗ ಅಂತ ಏನ್ ಹೇಳ್ತೀವಲ್ಲ, ಸ್ವಲ್ಪ ಹೆಚ್ಚಾಗಿ ತುತ್ತಾಗುತ್ತೆ ಈ ಬೆಳೆಗೆ. ಬೆಂಡೆಲಿ ಹಳದಿ ರೋಗ ಸಾಮಾನ್ಯವಾಗಿ ಬಂದೇ ಬರ್ತದೆ, ರಸ ಇರೋ ಕೀಟದಿಂದ ಬರುವಂತದ್ದು. ರೋಗ ಆಗಿದ್ರು ಕೂಡ ಅದು ಕೀಟದಿಂದ ಹರಡುವಂತದ್ದು. ಸೊ ನಾವು ಸೈಡ್ಸ್ ಅಲ್ಲಿ ಏನು ತೋಟದ ಪಕ್ಕದಲ್ಲಿ ಕಳೆಗಳ ನಿರ್ವಹಣೆ ಮಾಡೋದ್ರಿಂದ ಈ ರೋಗನ ನಾವು ಹತೋಟಿ ಮಾಡ್ಕೋಬಹುದು. ಈಗ ಮುಖ್ಯವಾಗಿ ಬೆಳೆಯ ಬಗ್ಗೆ ಬರುವುದಿದ್ರೆ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು, ಉದಾಹರಣೆ ನಾವೇನು ಹೆಕ್ಟೇರ್ ಪ್ರದೇಶ ಅಂತ ಕರಿತೀವಲ್ಲ, ಎರಡೂವರೆ ಎಕರೆಗೆ ಒಂದೂವರೆ ಕೆಜಿ ಅಷ್ಟು ಬೀಜ ಬೇಕಾಗ್ತದೆ, ಮತ್ತೆ ಒಂದು 25 ಟನ್ ಅಷ್ಟು ಅಟ್ಟಿ ಗೊಬ್ಬರನ ಬೇಕಾಗುತ್ತೆ, ಮತ್ತೆ ಪೋಷಕಾಂಶಗಳು 16 ಪೋಷಕಾಂಶಗಳು ಬೇಕಾಗುತ್ತದೆ. ಆಕ್ಚುಲ್ ಆಗಿ ನಾವು ಮೂರು ಪ್ರಧಾನ ಪೋಷಕಾಂಶಗಳನ್ನ ಯೂರಿಯಾ ರಾಕ್ ಪೊಟ್ಯಾಶ್ ಮುಖಾಂತರ ಕೊಡುವಂತದ್ದು. ಯೂರಿಯಾ ಒಂದು ಎಕರೆಗೆ 270 ಕೆಜಿ ಬೇಕಾಗುತ್ತೆ, ಅಂದ್ರೆ ಪ್ರದೇಶಕ್ಕೆ, ಒಂದು ಹೆಕ್ಟೇರ್ ಪ್ರದೇಶಕ್ಕೆ. ಇಲ್ಲಿ ಶಿಲಾರಂಜಕನೇ ನಾವು ಶಿಫಾರಸ್ ಮಾಡುವಂತದ್ದು, ಬೇರೆ ಯಾವುದು ಶಿಫಾರಸು ಮಾಡಲ್ಲ. ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಿಗೆ ಸುಮಾರು 375 ಕೆಜಿ ಅಷ್ಟು ಬೇಕಾಗುತ್ತೆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ. ಮತ್ತೆ ಇನ್ನು ಪೊಟ್ಯಾಶ್ ಹೇಳೋದಾದ್ರೆ 110 ಕೆಜಿ ಅಷ್ಟು ತನಕ ಬೇಕಾಗತ್ತೆ. ಇದು ನಾವು ಸಮ ಅಂದ್ರೆ ಏನು ಕೊಟ್ಟಿಗೆ ಗೊಬ್ಬರ ಕೊಟ್ಟು ಭೂಮಿ ಏನು ತಯಾರು ಮಾಡ್ತೀವಲ್ಲ ಆ ಸಮಯದಲ್ಲಿ ಕೊಡ್ಬೇಕಾಗತ್ತೆ. ಈ ಎಲ್ಲ ಪೋಷಕಾಂಶಗಳನ್ನು ಕೊಡಬೇಕು, ಎಲ್ಲ ಪೋಷಕಾಂಶಗಳನ್ನು ಕೊಡಬೇಕು. ಮತ್ತೆ ಇದನ್ನ ನಾಟಿ ಮಾಡುವಂತಹ ವಿಧಾನ ಯಾವ ತರ ಅಂದ್ರೆ, ಬೀಜ ಸ್ವಲ್ಪ ಗಟ್ಟಿ ಇರೋದ್ರಿಂದ ಒಂದು 8 ಗಂಟೆ ಕಾಲ ನೀರಿನಲ್ಲಿ ನೆನೆಸಿಬಿಟ್ಟು ತದನಂತರ ಭೂಮಿನ ಸಿದ್ಧ ಮಾಡ್ಕೋಬೇಕು. ಯಾವ ತರ ಸಿದ್ಧ ಮಾಡ್ಕೋಬೇಕು ಅಂದ್ರೆ, ನಾನು ಏನು ಶಿಫಾರಸು ಮಾಡಿದೆಯಲ್ಲ ಅಟ್ಟಿ ಗೊಬ್ಬರ ಅಂತ, ಒಂದು ಎಕರೆಗೆ ಪ್ರದೇಶಕ್ಕೆ 10 ಟನ್ ಅಷ್ಟು ಅಟ್ಟಿ ಗೊಬ್ಬರ ಭೂಮಿ ಸಮ ಮಾಡೋ ಟೈಮಲ್ಲಿ ಸಿದ್ಧ ಮಾಡಿ ಅಟ್ಟಿ ಗೊಬ್ಬರ ಜೊತೆಗೆ 50% ಅಷ್ಟು ಏನು ಶಿಫಾರಸು ಮಾಡಿರೋ ಸಾರಜನಕ ಪೂರ್ವ ಪ್ರಮಾಣದ ರಂಜಕ ಮತ್ತೆ ಪೊಟ್ಯಾಶ್ ಅನ್ನ ಭೂಮಿಗೆ ಸೇರಿಸಬೇಕಾಗತ್ತೆ. ಮತ್ತೆ ಬದುಗಳನ್ನು ಮಾಡಿ ಸಾಲಿನಿಂದ ಸಾಲಿಗೆ 60 ಸೆಂಟಿಮೀಟರ್, ಗಿಡದಿಂದ ಗಿಡಕ್ಕೆ 30 ಸೆಂಟಿಮೀಟರ್ ಕೊಟ್ಟು ಇದನ್ನ ಬೀಜ ನಾಟಿ ಮಾಡ್ಕೋಬೇಕಾಗ್ತದೆ. ಈಗ ಬೀಜವನ್ನು ನಾವು ಮನೆಯಲ್ಲೇ ಮಾಡ್ಕೋಬಹುದಾ ಅಥವಾ ಎಲ್ಲಿಂದಾದ್ರೂ ತರುವುದು ಒಳ್ಳೆಯದಾ? ಆಕ್ಚುಲಾಗಿ ಇಲ್ಲಿ ಆಲೂಬೆಂಡೆ ಅಂದ್ರೆ ನಾವೇನು ಕೃಷಿ ಹಿಂದಿನ ಬೆಳೆ ಬೆಳೆದಿರ್ತೀವಲ್ಲ ಆ ಬೀಜನೇ ಬಳಕೆ ಮಾಡ್ಕೋಬಹುದು. ಯಾಕಂದ್ರೆ ಹೈಬ್ರಿಡ್ಸ್ ಅಂತ ಸಿಗ್ತದೆ ತಳಿಗಳು. ಈಗ ಆಲೂಬೆಂಡೆ ಲೋಕಲ್ ಆಗಬೇಕಾದ್ರೆ ನಾವು ಇಲ್ಲೇ ಮಾಡ್ಕೋಬೇಕಾಗತ್ತೆ. ಈಗ ಉದಾಹರಣೆಗೆ ಒಂದು ಮಹಾರಾಷ್ಟ್ರ ವಿಶ್ವವಿದ್ಯಾಲಯದವರು ಫುಲೆ ವಿಮುಕ್ತಿ ಅಂತ ಒಂದು ಬೆಂಡಿ ತಳಿನ ಅಭಿವೃದ್ಧಿಪಡಿಸಿದೆ. ಸೇಮ್ ಅದು ಕೂಡ ಇದೇ ತರ ಇರ್ತದೆ. ಬಟ್ ಇನ್ನ ಅದು ಬೀಜಗಳು ನಮಗೆ ಸಿಗ್ತಾ ಇಲ್ಲ, ಅದು ಕೂಡ ಸೇಮ್ ಇದೇ ತರ ಇರ್ತದೆ. ಅದನ್ನ ಪರಿಚಯ ಮಾಡಿ ಮುಂದೆ ನೋಡ್ಬೇಕಾಗುತ್ತೆ ಸರ್ ರಿಸಲ್ಟ್ಸ್ ಏನಾದ್ರು ಅದು ವೆರೈಟಿ ಇಲ್ಲಿ ಸಕ್ಸಸ್ ಆದ್ರೆ. ಯಾಕಂದ್ರೆ ಅದು ಹಳದಿ ನಂಜು ರೋಗಕ್ಕೆ ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಇದೆ ಆ ತಳಿಗೆ, ಏನು ಫುಲೆ ವಿಮುಕ್ತಿ ಇದೆಯಲ್ಲ ಆ ತಳಿ ಆಲೂಬೆಂಡೆ ತರನೇ ಹೋಲಿಕೆ ಇರೋದ್ರಿಂದ ಈಗ ಉಳ್ಳಾಳ ಸಂಶೋಧನಾ ಕೇಂದ್ರದವರು ಬೀಜ ತರಿಸಿದ್ದಾರೆ, ಟ್ರಯಲ್ ಮಾಡ್ತಿದ್ದಾರೆ. ಅವ್ರೇನಾದ್ರೂ ಶಿಫಾರಸು ಮಾಡಿದ್ರೆ ನಾವು ರೈತರಿಗೆ ಅದನ್ನ ಶಿಫಾರಸು ಮಾಡ್ತೀವಿ. ಈ ಬೀಜಗಳನ್ನ ನಾವು ಹೋದ ಸಲದ ಏನು ಬೆಳೆಯಲ್ಲಿ ತೆಗೆದಿಟ್ಕೊಂಡಂತಹ ಬೀಜಗಳನ್ನ ಬೀಜೋಪಚಾರ ಏನಾದ್ರು ಮಾಡಿ ಇಟ್ಕೋಬೇಕಾಗ್ತದೆ? ಆಕ್ಚುಲ್ ಆಗಿ ನಾವು ಇದನ್ನ ಕೋಲ್ಡ್ ಟೆಂಪರೇಚರ್ ಅಲ್ಲಿ ಇಡಬೇಕಾಗತ್ತೆ, ಫ್ರೀಜರ್ ಅಲ್ಲಿ ಸ್ವಲ್ಪ 1 ವರ್ಷ ತನಕ ಇಡ್ಬೋದು. ಬೀಜೋಪಚಾರ ಮಾಡಿ ಇಟ್ಟರೆ ಜಾಸ್ತಿ ದಿನ ಇಡ್ಲಿಕ್ಕೆ ಆಗುದಿಲ್ಲ. ಬೀಜ ಇಮಿಡಿಯೇಟ್ ಮತ್ತೆ ನಾಟಿ ಸಾಮರ್ಥ್ಯ ಕಳ್ಕೊಳ್ತದೆ. ಸೊ ಬೀಜೋಪಚಾರ ಮಾಡೋದ್ರಿಂದ ಕೂಡ ನಾವು ರೋಗ ಕೀಟಗಳನ್ನ ಹತೋಟಿ ಕಡಿಮೆ ಮಾಡಬಹುದು. ಬಟ್ ಏನಂದ್ರೆ ಬೀಜ ಆಯ್ಕೆ ಮಾಡ್ಕೋಬೇಕಾದ್ರೆ ನಾವು ಉತ್ತಮವಾದ ಗಿಡನ ಆಯ್ಕೆ ಮಾಡ್ಕೋಬೇಕು. ಅಂದ್ರೆ ಅದಕ್ಕೆ ಹಳದಿ ನಂಜು ರೋಗ ಇರಬಾರ್ದು, ಯಾವುದೇ ಕೀಟಗಳ ಬಾಧೆ ಇರಬಾರ್ದು, ಗಂಟು ರೋಗ ಬರ್ತದೆ ಬೆಂಡಿಯಲ್ಲಿ ಆ ರೋಗ ಯಾವುದು ಇರಬಾರ್ದು ಅಂತ ಗಿಡಗಳನ್ನ ನಾವು ಮೊದ್ಲೇ ಗುರುತು ಮಾಡಿ ಅಂತ ಬೀಜನಷ್ಟೇ ನಾವು ಆಯ್ಕೆ ಮಾಡಿ ಅದನ್ನ ಸಪ್ರೇಟ್ ಆಗಿ ಏನು ಗುರುತು ಮಾಡಿ ಟ್ಯಾಗ್ ಮಾಡಿ ಇಟ್ಕೊಂಡು ಅದನ್ನಷ್ಟೇ ನಾವು ಪಡ್ಕೊಂಡು ನೆಕ್ಸ್ಟ್ ಇಳುವರಿ ಚೆನ್ನಾಗಿ ಬರ್ತದೆ. ಇಲ್ಲ ಅಂದ್ರೆ ಮತ್ತೆ ರೋಗ ಕೀಟ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಈಗ ಈ ಬಿತ್ತನೆ ಮಾಡಿದ ನಂತರ ನೀವು ಹೇಳಿದ್ರೆ ಶಿಫಾರಸು ಮಾಡಿದ ಗೊಬ್ಬರವನ್ನು ಹಾಕಿದ ಮೇಲೆ ಬಿತ್ತನೆ ಮಾಡಬೇಕು ಬೀಜಗಳನ್ನು. ಆಮೇಲೆ ಏನು ಮಾಡಬೇಕು? ಬಿತ್ತನೆ ಮಾಡಿದ ನಾನು ಏನು ಉಳುಮೆ ಮಾಡೋ ಸಮಯದಲ್ಲಿ 50% ಸಾರಜನಕ ಹೇಳಿದ್ದೆ ಅಲ್ಲ, ಇನ್ನು ಉಳಿದಿರುವಂತಹ 50% ಸಾರಜನಕವನ್ನು ನಾಟಿ ಮಾಡಿ ಅಂದ್ರೆ ಮೇಲ್ಗೊಬ್ಬರವಾಗಿ, ಮೊದಲು ನಾವು ಮೇಲ್ಗೊಬ್ಬರವಾಗಿ ಕೊಟ್ಟಿರ್ತೀವಲ್ಲ, ನೆಕ್ಸ್ಟ್ ಬೇಸಲ್ ಡೋಸ್ ಅಂತ ಕರಿತೀವಿ, ಅದನ್ನ 50% 4 ವಾರಗಳ ನಂತರ ಏನು ಸಾರಜನಕ ಉಳಿದಿರೋ 10 kg ಇದೆಯಲ್ಲ ಅದನ್ನ ಕೊಡಬೇಕಾಗತ್ತೆ. ತದನಂತರ ಕಳೆಗಳ ನಿರ್ವಹಣೆ ಕೂಡ ಇದರಲ್ಲಿ ಪ್ರಮುಖ ಪಾತ್ರ, ಯಾಕಂದ್ರೆ ಬೆಂಡೆಯಲ್ಲಿ ಕಳೆಗಳ ಜಾಸ್ತಿ ಎಲ್ಲ ಬೆಳೆಗಳಲ್ಲೂ ಬರ್ತದೆ, ಇದರಲ್ಲಿ ಸ್ವಲ್ಪ ಜಾಸ್ತಿ ಬರೋದ್ರಿಂದ ನಾವು ಬೀಜ ನಾಟಿ ಮಾಡಿದ ಒಂದು ದಿನ ಅಥವಾ ಅದೇ ದಿನ ಯಾವ್ದಾದ್ರು ಅಂದ್ರೆ ಬುಟಾಕ್ಲೋರ್ ಯಾವ್ದಾದ್ರು ಇದು ವೀಡಿಸೈಡ್ಸ್ ಅನ್ನ ಕೊಡಬೇಕಾಗತ್ತೆ. ಇದೊಂದು 30 ml ವೀಡಿಸೈಡ್ನ 1,000 liter ನೀರಿನಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಬೇಕು, ಅಂದ್ರೆ ಕಳೆಗಳು ಬರಕ್ಕೆ ಮೊದಲು ಬಾರದಂತೆ ಹತೋಟಿ ಮಾಡ್ಕೋಬೇಕಾಗತ್ತೆ. ಅದು ಬಿಟ್ರೆ ಮತ್ತೆ ನಂಜುರೋಗ ಸ್ವಲ್ಪ ಹತೋಟಿ ಮಾಡ್ಬೇಕಾಗುತ್ತೆ. ಈಗ ಮೊದಲಿಗೆ ಕಳೆ ಬಂದ್ರೆ ಏನು ತೊಂದರೆಗಳು ಏನಾಗ್ತವೆ? ಕಳೆಗಳು ಬಂದ್ರೆ ಏನಾಗುತ್ತೆ ಅಂದ್ರೆ ನಾವು ಪೋಷಕಾಂಶಗಳು ಕೊಟ್ಟಿರ್ತೀವಲ್ಲ ಅದ್ರ ಜೊತೆ ಕಾಂಪಿಟೇಷನ್ ಆಗಿ ಅವು ಹೆಚ್ಚಾಗಿ ಬೆಳೀತದೆ, ಮತ್ತೆ ಅವುಗಳಿಗೆ ವೈರಾಣು ಏನಾದ್ರು ಇದ್ದರೆ ನಂಜುರೋಗ ಸ್ಪ್ರೆಡ್ ಮಾಡ್ತದೆ, ನಮ್ಮ ಮುಖ್ಯವಾದ ಬೆಳೆಗೆ ಸ್ಪ್ರೆಡ್ ಮಾಡ್ತದೆ. ಸೊ ಆದಷ್ಟು ಕಳೆಗಳು ನಿರ್ವಹಣೆ ಮಾಡ್ಕೊಂಡು ಇಳುವರಿ ಜಾಸ್ತಿ ಪಡ್ಕೋಬಹುದು. ಈಗ ದಿನ ದಿನದ ನಿರ್ವಹಣೆ ಯಾವ ತರ, ಇದಕ್ಕೆ ನೀರು ಇದನ್ನೆಲ್ಲ ಯಾವ ತರ ಕೊಡಬೇಕು? ಆಕ್ಚುಲಿ ಆಗಿ ಇದಕ್ಕೆ ನೀರು 2-3 ದಿನಕ್ಕೂ ಕೊಟ್ರೆ ಸೂಕ್ತ ಅಂತ, ಅಂದ್ರೆ ಏನು ಆ ತರ ಹೆಚ್ಚಾಗಿ ನೀರೇನು ಬೇಕಾಗಿಲ್ಲ. ಇದು ಆರ್ಡಿ ಕ್ರಾಪ್ ಆಗಿರೋದ್ರೆ ಏನು ಡೈಲಿ ನೀರು ಕೊಡೋ ಅವಶ್ಯಕತೆ ಏನಿಲ್ಲ ಸರ್, ಏನಿಲ್ಲ, ವಾರಕ್ಕೆ 2 ಸಾರಿ ಕೊಟ್ಟರೆ ಸಾಕಾಗುತ್ತದೆ. ಆಮೇಲೆ ಗೊಬ್ಬರವನ್ನ ಮತ್ತೆ ಕೊಡಬೇಕಾಗ್ತದೆ ಹೇಗೆ? ಇದು ನಾನು ಆವಾಗ್ಲೇನೆ ಹೇಳಿದೆ, 16 ಪೋಷಕಾಂಶಗಳು, 3 ಪ್ರಧಾನ ಪೋಷಕಾಂಶಗಳನ್ನ ಕೊಡ್ತೀವಿ, ಸಾರಜನಕ, ರಂಜಕ, ಪೊಟ್ಯಾಷಿಯಂ. ಇನ್ನು ಉಳಿದಿರೋ ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನು ನಾವು ಕೊಡೋದಿಲ್ಲ. ಅದಕ್ಕೆ ಈಗ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದವರು ಅರ್ಕಾ ವೆಜಿಟೇಬಲ್ ಸ್ಪೆಷಲ್ ಅಂತ ಒಂದು ಸೂಕ್ಷ್ಮ ಅಂದ್ರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮಿಕ್ಸರ್ ಅನ್ನ ಅಭಿವೃದ್ಧಿಪಡಿಸಿದ್ದಾರೆ. ಇದನ್ನ ನಾವು 2 gram 1 liter ನೀರಿನಲ್ಲಿ ಮಿಕ್ಸ್ ಮಾಡಿ ಇನ್ನು ನಾಟಿ ಮಾಡಿದ 45 ದಿನಗಳ ನಂತರ 2 gram ಅಷ್ಟೇ ಕೊಡಬೇಕಾಗತ್ತೆ. ಯಾಕಂದ್ರೆ ಇದು ಹೆಚ್ಚಾಗಿ ಕೊಡೋದ್ರಿಂದ ಏನಾಗುತ್ತೆ, ಇದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೆಲವೊಂದು ಜಾಸ್ತಿ ಆದ್ರೆ ಸುಟ್ಟೋಗೋ ಚಾನ್ಸಸ್ ಇದೆ, ಸ್ಕಾರ್ಚಿಂಗ್ ಅಂತ ಟಾಕ್ಸಿಸಿಟಿ ಆಗ್ತದೆ ಬೆಳೆಗೆ. ಸೊ ಅದನ್ನ ನಾವು 2 gram 1 liter ನೀರಲ್ಲಿ ಮಿಕ್ಸ್ ಮಾಡಿ 1 kg ಏನು ವೆಜಿಟೇಬಲ್ ಮಿಕ್ಸರ್ಗೆ ಒಂದು ಸ್ವಲ್ಪ ಪ್ರಮಾಣ ನಿಂಬೆ ರಸ ಮತ್ತೆ ಸೋಪಿನ ಪೌಡರ್, ಯಾಕಂದ್ರೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕಲ್ಲ ಅಂಟ, ಅದರಿಂದ ಮಿಕ್ಸ್ ಮಾಡಿ ನಾಟಿ ಮಾಡಿದ 45 ದಿನಗಳ ನಂತರ 1 spray ಕೊಡಬೇಕಾಗತ್ತೆ. ಮತ್ತೆ 15 ದಿನಗಳ ನಂತರ ಮತ್ತೆ 2ನೇ spray, ಮತ್ತೆ 15 ದಿನ ಬಿಟ್ಟು 3ನೇ spray ಈ ತರ ಕೊಡೋದ್ರಿಂದ ಇದು ಏನು ಬೆಳೆ ಅವಧಿ ಇದೆಯಲ್ಲ ಸ್ವಲ್ಪ ಮುಂದೆ ಹೋಗ್ತದೆ. ಸೊ ಇಳುವರಿ ಕೂಡ ಸ್ವಲ್ಪ ಏನು ಬೆಳೆ ಅವಧಿ ಮುಂದೆ ಹೋದಾಗ ಇಳುವರಿ ಕೂಡ ಜಾಸ್ತಿ ದಿನ ನಾವು ಪಡ್ಕೋಬಹುದು. ಯಾಕಂದ್ರೆ ಬೆಂಡೆನ ಕೊಯ್ಲು ಶುರುವಾಗಿದ ತಕ್ಷಣ 45 ದಿನಕ್ಕೆ ಕೊಯ್ಲು ಶುರುವಾಗ್ತದೆ, 1 ದಿನ ಬಿಟ್ಟು 1 ದಿನ ನಾವು ಕಟ್ ಮಾಡಲೇಬೇಕಾಗ್ತದೆ, ಇಲ್ಲಾಂದ್ರೆ ಅದು ಕಾಯಿ ಬಲ್ತು ಹೋಗ್ತದೆ ಮತ್ತೆ ಯೋಗ್ಯವಾಗಿರೋದಿಲ್ಲ ತಿನ್ನೋದಕ್ಕೆ. ಸೊ ಆ ಬೆಳೆ ಅವಧಿ ಮುಂದೆ ಹೋಗ್ತದೆ, ಆಗ ಇಳುವರಿ ನಮ್ಗೆ ಜಾಸ್ತಿ ಸಿಗ್ತದೆ. ಏನು ನಾರ್ಮಲ್ ಇಳುವರಿಗಿನ್ನ ಒಂದು 15% ಅಷ್ಟು ಈ ಮೈಕ್ರೋನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡೋದ್ರಿಂದ ಜಾಸ್ತಿ ಆಗ್ತದೆ ಸರ್. ಈಗ ಸಾವಯವ ಕೃಷಿಯ ಬಗ್ಗೆ ತುಂಬಾ ಒತ್ತು ಬರ್ತಾ ಉಂಟು, ಗ್ರಾಹಕರು ಕೂಡ ಸಾವಯವ ರೀತಿಯಲ್ಲಿ ಬೆಳೆದಂತಹ ತರಕಾರಿಗಳನ್ನ ತಗೊಳ್ಳುವಂತಹ ಕಡೆ ಒಲವು ತೋರಿತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಬೆಂಡೆಯನ್ನ ಸಾವಯವವಾಗಿ ಬೆಳೆಸಲಿಕ್ಕೆ ಸಾಧ್ಯ ಹೇಗೆ? ಬೆಳೆಸಬಹುದು ಸರ್, ಯಾಕಂದ್ರೆ ಇದಕ್ಕೆ ನಾವು ಅಟ್ಟಿ ಗೊಬ್ಬರ 25 ton ಶಿಫಾರಸು ಮಾಡಿದೀವಲ್ಲ, ಅದ್ರ ಜೊತೆಗೆ ಈ ಗಂಟು ರೋಗ ಅಂತ ಹೇಳಿದೆ, ನೆಮಟೋಡ್ಸ್ ಅಂತ ಏನ್ ಹೇಳ್ತೀವಲ್ಲ ಅದನ್ನ ನಾವು ನೀಮ್ ಕೇಕ್ ಅಂತ ಬರ್ತದೆ, ಬೇವಿನ ಹಿಂಡಿ ಏನ್ ಇದೆಯಲ್ಲ ಅದ್ರ ಬಳಸೋದ್ರಿಂದ ಕೂಡ ಅದು ಕೂಡ ಸಾವಯವ ಪದಾರ್ಥನೇ, ಆ ಗಂಟು ರೋಗ ಕೂಡ ಕಡಿಮೆ ಆಗ್ತದೆ ಸಾವಯವದಲ್ಲಿ. ಮತ್ತೆ ನಾನು ಆವಾಗ್ಲೇ ಹೇಳ್ದಲ್ಲ, ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಅರ್ಕಾ ಮೈಕ್ರೋಬಿಯಲ್ ಕನ್ಸರ್ಷಿಯಂ ಅಂದ್ರೆ ಇದರಲ್ಲಿ ಜೈವಿಕ ಗೊಬ್ಬರ, ಇದರಲ್ಲಿ ಇದು ಸಾರಜನಕವನ್ನು ಸ್ಥಿರೀಕರಿಸಿ ಫಾಸ್ಫರಸ್ ಅನ್ನ ಒದಗಿಸ, ಅಂದ್ರೆ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಇರ್ತದಲ್ಲ ಅದು ಬೇಗ ಗಿಡಗಳಿಗೆ ಸಿಗೋದಿಲ್ಲ, ಅದನ್ನ ಸಮಯ ತಗೊಳ್ತದೆ. ಸೊ ಈ ಮೈಕ್ರೋ ಅರ್ಕಾ AMC ಅಂತ ಕರಿತೀವಿ, ಇದನ್ನ ಅಪ್ಲೈ ಮಾಡೋದ್ರಿಂದ ಈ ಪೋಷಕಾಂಶಗಳು ಗಿಡಕ್ಕೆ ಸಿಗ್ತದೆ. ಸೊ ಇದು ಕೂಡ ಸಾವಯವ ಪದಾರ್ಥ. ಇದನ್ನ ಬಳಕೆ ಮಾಡೋ ವಿಧಾನ ಯಾವ ತರ ಅಂದ್ರೆ, ನಾವು 500 kg 1/2 ton ಅಟ್ಟಿ ಗೊಬ್ಬರಕ್ಕೆ ಇದು 5 kg ಅಷ್ಟು ಮಿಕ್ಸ್ ಮಾಡಿ, ಯಾಕಂದ್ರೆ ಒಂದೊಂದಕ್ಕೆ AMC ಕೊಡಕ್ಕಾಗೋದಿಲ್ಲ. ಸೊ ಅಟ್ಟಿ ಗೊಬ್ಬರ ಜೊತೆ ಮಿಕ್ಸ್ ಮಾಡಿದ್ರೆ ಅದು ಏನು ಜೈವಿಕ ಅಭಿವೃದ್ಧಿ ಆಗ್ತದೆ, ಮಣ್ಣಿನಲ್ಲಿ ಬೆಳವಣಿಗೆ ಆಗ್ತದೆ. ಸೊ ಇದರಿಂದ ರೋಗ ನಿರೋಧಕ ಶಕ್ತಿ ಕೂಡ ಗಿಡಕ್ಕೆ ಸಿಗ್ತದೆ. ಸೊ ಅಟ್ಟಿ ಗೊಬ್ಬರ ಜೊತೆ ಮಿಕ್ಸ್ ಮಾಡಬಹುದು, ಇಲ್ಲ ಅಂದ್ರೆ ನಾವು ಬುಡಕ್ಕೆ ಕೊಡ್ತೀವಿ ಅನ್ನೋದಾದ್ರೆ 30 gram 1 liter ನಲ್ಲಿ ಮಿಕ್ಸ್ ಮಾಡಿ ಬುಡಕ್ಕೆ ಕೊಡೋದ್ರಿಂದ ಕೂಡ ಇದಕ್ಕೆ ಶಿಲೀಂಧ್ರ ರೋಗಗಳು ಕೂಡ, ಯಾಕಂದ್ರೆ ಜೈವಿಕ ಗೊಬ್ಬರ ಆಗಿರೋದ್ರಿಂದ ನ್ಯೂಟ್ರಿಯೆಂಟ್ಸು ಸಿಗ್ತದೆ, ಪ್ಲಸ್ ಜೈವಿಕ ಏನು ಮಣ್ಣಿನಲ್ಲಿ ಸಂರಕ್ಷಣೆ ಮಾಡಬಹುದು, ಪ್ಲಸ್ ಮೇನ್ ಆಗಿ ಇಳುವರಿ ಜಾಸ್ತಿ ಆಗ್ತದೆ ಮತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಸಿಗ್ತದೆ. ಯಾಕಂದ್ರೆ ನಾವು ಬರೀ ಅಟ್ಟಿ ಗೊಬ್ಬರ ಕೊಡೋದ್ರಿಂದ ಏನು ಸಿಗೋದಿಲ್ಲ ನ್ಯೂಟ್ರಿಯೆಂಟ್ಸ್, 16 ಪೋಷಕಾಂಶ ಉಳಿಕಾಗುತ್ತೆ. ಯಾಕಂದ್ರೆ ಒಂದೊಂದು ಪೋಷಕಾಂಶದ ಪಾತ್ರ ಒಂದೊಂದು ಇರ್ತದೆ. ಸಾರಜನಕ ಬೆಳೆ ಏನು ಹಸಿರು ಬೆಳವಣಿಗೆಗೆ ಆಗ್ತದೆ, ರಂಜಕ ಬೇರಿನ ಬೆಳವಣಿಗೆ ಆಗ್ಬಹುದು, ಗಿಡದ ಬೆಳವಣಿಗೆ ಆಗ್ತದೆ, ಮತ್ತೆ ಪೊಟ್ಯಾಶ್ ಅಂಶ ಏನಿದೆಯಲ್ಲ ಪೊಟ್ಯಾಶ್ ರೋಗ ನಿರೋಧಕ ಶಕ್ತಿ ಬರ್ತದೆ, ಕಾಯಲ್ಲಿ ಒಳಪು ಬೇಕಂದ್ರೆ ಶೈನಿಂಗ್ ಬೇಕಾದ್ರೆ, ಈಗ ನಾವು ಮಾರ್ಕೆಟ್ಗೆ ಹೋದಾಗ ಚೆನ್ನಾಗಿರೋ ಫ್ರೆಶ್ ಆಗಿರೋ ಕಾಯಿನ ಆಯ್ಕೆ ಮಾಡುವಂತದ್ದು. ಸೊ ಅದು ಬೇಕಂದ್ರೆ ಪೊಟ್ಯಾಶ್ ಅಂಶ ಗಿಡಕ್ಕೆ ಬೇಕಾಗುತ್ತೆ. ಸೊ ಈ ತರ ಎಲ್ಲ ನ್ಯೂಟ್ರಿಯೆಂಟ್ಸ್ ಈ ಎಮ್ಸ್ ಇರೋದ್ರಿಂದ ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ ಇಳುವರಿ ಜಾಸ್ತಿ ಆಗ್ತದೆ, ಮತ್ತೆ ಸೈಜ್ ಉದ್ದ ಏನು ಜಾಸ್ತಿ ಆಗ್ತದೆ, ಮೇನ್ ಕ್ವಾಲಿಟಿ ಚೆನ್ನಾಗಿರ್ತದೆ. ಸೊ ಇದರಿಂದ ಗ್ರಾಹಕರಲ್ಲಿ ತುಂಬಾ ಅಟ್ರಾಕ್ಷನ್ ಸಿಗೋದ್ರಿಂದ ಮಾರ್ಕೆಟ್ ಅಲ್ಲಿ ಒಂದು 10 ರೂಪಾಯಿ ಕೂಡ ಜಾಸ್ತಿ ಸಿಗೋ ಚಾನ್ಸಸ್ ಜಾಸ್ತಿ ಇದೆ ಈ ಬೆಳೆಗೆ. ಈಗ ಈ ನೀವು ಹೇಳಿದಂತಹ 3 ಮುಖ್ಯ ಪೋಷಕಾಂಶಗಳನ್ನ ಜಾಸ್ತಿ ಕೊಡೋದ್ರಿಂದ ಏನಾದರೂ ತೊಂದರೆಗಳು ಬರ್ತಾವ? ಜಾಸ್ತಿ ಕೊಡೋದ್ರಿಂದ ಏನ್ ತೊಂದರೆ ಆಗೋದಿಲ್ಲ, ಯಾಕಂದ್ರೆ ಅದು ವೇಸ್ಟ್ ಆಗ್ತದೆ ಅಷ್ಟೇ, ಯಾಕಂದ್ರೆ ಆವಿ ಆಗ್ತದೆ ಇಲ್ಲಾಂದ್ರೆ ನೀರಿನಲ್ಲಿ ಬಸಿದು ಹೋಗ್ತದೆ ಹೆಚ್ಚಾಗಿ. ಸೊ ನಾವು ಶಿಫಾರಸ್ ಮಾಡಿರೋ ಕೊಡೋ ಅಷ್ಟಿಂದ ಆದಾಯ ಕೂಡ ಹೆಚ್ಚಾಗಿ ಪಡ್ಕೋಬಹುದು, ಅನುಪಾತ ನಾವು ಕಡಿಮೆ ಮಾಡ್ಬೋದು, ಆದಾಯ ಖರ್ಚಿನ ಅನುಪಾತ ಕಡಿಮೆ ಮಾಡ್ಬೋದು, ಇದು ರೈತರಿಗೆ ಉಪಯೋಗ ಆಗ್ತದೆ. ಇನ್ನು ಆದಷ್ಟು ಸಾವಯವ ಗೊಬ್ಬರ ಹೆಚ್ಚಾಗಿ ಕೊಟ್ಟಷ್ಟು ತೇವಾಂಶ ಹಿಡಿದಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಇರ್ತದೆ. ಉದಾಹರಣೆ ಸಾವಯವ ಗೊಬ್ಬರ ನಾವು ಜಾಸ್ತಿ ಕೊಡೋದ್ರಿಂದ ಮಣ್ಣಿನಲ್ಲಿ ತೇವಾಂಶ ಹಿಡಿದಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಇರೋದ್ರಿಂದ ಮಣ್ಣಿನ ಸಂರಕ್ಷಣೆ ಕೂಡ ಮಾಡೋದ್ರಿಂದ ಏನು ತೊಂದರೆ ಆಗೋದಿಲ್ಲ. ಈಗ ಹಟ್ಟಿ ಗೊಬ್ಬರದ ಜೊತೆಗೆ ಬೇರೆ ಸಾವಯವ ಗೊಬ್ಬರ ಕೊಡಬಹುದು, ಹೇಗೆ ಬೇರೆ ಇದೆ ನಾನು ಹೇಳ್ದೆ ಅಲ್ಲ, ಎಎಂಸಿ ಕೊಡ್ಬೋದು, ಮತ್ತೆ ನಾಟಿ ಮಾಡೋ ಸಮಯದಲ್ಲಿ ಬೇವಿನ ಹಿಂಡಿ ಸೌಲಭ್ಯ ಇದ್ರೆ ಕೂಡ ಕೊಡ್ಬೋದು, ಮತ್ತೆ ಕಡಲೆ ಹಿಂಡಿ ಬಳಕೆ ಮಾಡೋದಷ್ಟು ಸೂಕ್ತ ಅಲ್ಲ, ಇಲ್ಲಿ ಹೆಚ್ಚಾಗಿ ಕಡಲೆ ಹಿಂಡಿ ಬಳಕೆ ಮಾಡ್ತಾರೆ ಈ ಬೆಳೆಗೆ ಅಂತೇನೆಲ್ಲ, ಬೇರೆ ಬೆಳೆಗಳು ಕೂಡ, ಯಾಕಂದ್ರೆ ಒಂದು ವಾರ ಗಟ್ಟಲೆ ನೀರಿನಲ್ಲಿ ನೆನೆಸಿರ್ತಾರೆ, ತದನಂತರ ಕೊಟ್ಟಾಗ ಶಿಲೀಂಧ್ರ ಬೆಳವಣಿಗೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತೆ ಮಣ್ಣಿನಲ್ಲಿ ಏನು ಪೋಷಕಾಂಶಗಳು ಇರ್ಕೊಳ್ತದೆ ಅದರಿಂದ. ಸೊ ಆದಷ್ಟು ಕಡಲೆ ಹಿಂಡಿ ಅವಾಯ್ಡ್ ಮಾಡೋದು ಒಳ್ಳೆಯದು, ಬೇವಿನ ಹಿಂಡಿ ಅಪ್ಲೈ ಮಾಡೋದು ಸೂಕ್ತ, ಯಾಕಂದ್ರೆ ಅದರಲ್ಲಿ ಅಜಾಡಿರಕ್ಟಿನ್ ಅಂತ ಏನೋ ಒಂದು ಕೆಮಿಕಲ್ ಅಂಶ ಇದೆಯಲ್ಲ, ಅದು ಕೀಟಗಳ ಮೊಟ್ಟೆ ಇಡೋ ಶಕ್ತಿ ಸಾಮರ್ಥ್ಯನು ಕಡಿಮೆ ಮಾಡ್ತದೆ. ಏನ ಕೀಟ ಇರ್ತವಲ್ಲ ರಸಹೀರ ಕೀಟಗಳ, ಅದು ಬೇವಿನ ಹಿಂಡಿ ತಿಂದಾಗ ಅದು ಮೊಟ್ಟೆ ಇಡೋ ಶಕ್ತಿ ಸಾಮರ್ಥ್ಯನ ಕಳ್ಕೊಳ್ತದೆ. ಸೊ ಅದರಿಂದ ಏನಾಗುತ್ತೆ, ನಾವು ರಸ ಇರೋ ಕೀಟ ಪಾಪ್ಯುಲೇಷನ್ ಅನ್ನು ಕೂಡ ಕಡಿಮೆ ಮಾಡಬಹುದು, ಮತ್ತೆ ಬೇರಿನ ಬೆಳವಣಿಗೆ ಚೆನ್ನಾಗಾಗ್ತದೆ. ಇನ್ನು ಮೊದಲೇ ಸಾವಯವ ಪದಾರ್ಥ ಆಗಿರೋದ್ರಿಂದ ನೀರು ಹೆಚ್ಚಾಗಿ ಹಿಡಿದಿಟ್ಕೊಳ್ಳೋದ್ರಿಂದ ಗಿಡಕ್ಕೆ ಚೆನ್ನಾಗಿ ಪೋಷಕಾಂಶಗಳು ಕೂಡ ಸಿಗ್ತದೆ. ಈಗ ಮುಖ್ಯವಾಗಿ ಇದಕ್ಕೆ ಬರುವಂತಹ ರೋಗಗಳು ಕೀಟಗಳು ಹೇಗೆ? ಬೆಂಡೆಗೆ ಪ್ರಮುಖ ರೋಗ ಅಂದ್ರೆ ಹಳದಿ ನಂಜು ರೋಗ ಅಂತ, ಎಲ್ಲೋ ವೇನ್ ಮೊಸಾಯಿಕ್ ವೈರಸ್ ಅಂತ ನಾವು ಕರೆಯುವಂಥದ್ದು. ಇದು ಒಂದು ರಸ ಇರೋ ಕೀಟದಿಂದ ಬರ್ತದೆ, ಪ್ಲಾಂಟೊಪ್ಪರ್ ಮತ್ತೆ ಬಿಳಿ ನೊಣ ಅಂತ ಏನ್ ಕರಿತೀವಲ್ಲ ಅದರಿಂದ ಈ ರೋಗನ ಹರಡುವಂಥದ್ದು. ಆ ಬಿಳಿ ನೊಣ ಈ ಕೀಟ ಏನು ಗಿಡದ ಮೇಲೆ ಕೂತ್ಕೊಂಡು ರಸ ಏನು ಇರ್ತದೆ, ಮತ್ತೆ ಅದೇ ನೊಣ ಮತ್ತೆ ಬೇರೆ ಗಿಡದ ಮೇಲೆ ಕೂತ್ಕೊಂಡಾಗ ಅದು ವೈರಾಣು ಸ್ಪ್ರೆಡ್ ಆಗುತ್ತೆ, ಅದನ್ನ ಹತೋಟಿ ಮಾಡೋಕ್ಕಾಗಲ್ಲ. ಮತ್ತೆ ಬಾರ್ಡರ್ಸ್ ಅಲ್ಲಿ ಕಳೆಗಳ ಮೇಲೆ ಕೂಡ ಈ ರೋಗ ಬರ್ತದೆ, ಈ ಕೀಟ ಹೋಗಿ ಅಲ್ಲಿ ಕೂತ್ಕೊಂಡಾಗ ಅಲ್ಲಿ ಸ್ಪ್ರೆಡ್ ಆಗ್ತದೆ. ಸೊ ನಾವು ಯಾವಾಗ ನಾವು ಹಳದಿ ನಂಜು ರೋಗನ ಗಿಡ ಬೆಂಡೆನ ಹತೋಟಿ ಮಾಡ್ತೀವಿ, ಕೆಮಿಕಲ್ಸ್ ಎಲ್ಲ ಸ್ಪ್ರೇ ಮಾಡಿ ಆಗ್ಬೋದು, ಬೇವಿನೆಣ್ಣೆ ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡ್ಬೋದು, ಬಟ್ ನಾವು ಮಾಡೋ ತಪ್ಪೇನಂದ್ರೆ ಏನು ಕಳೆಗಳಿಗೆ ಸ್ಪ್ರೇ ಮಾಡೋದಿಲ್ಲ, ಬದುಗಳಲ್ಲಿ ಇರ್ತದಲ್ಲ. ಸೊ ಅದರಿಂದ ಕೂಡ ಹೆಚ್ಚಾಗಿ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಇದು ಇನಿಷಿಯಲಿ ಹಳದಿ ಆಗ್ತದೆ ಎಲೆ, ಮತ್ತೆ ತದನಂತರ ಗಿಡ ಪೂರ್ತಿ ಹಳದಿಯಾಗಿ ಗಿಡ ಸಾಯೋ ಚಾನ್ಸಸ್ ಇರುತ್ತೆ, ಮತ್ತೆ ಇದು ಒಂದು ಗಿಡಕ್ಕೆ ಬಂದಿದೆ ಅಂದ್ರೆ ಬೇಗ ಸ್ಪ್ರೆಡ್ ಆಗ್ಬಿಡ್ತದೆ. ಸೊ ಇದನ್ನ ಸ್ಪ್ರೆಡ್ ಆದ್ರೆ ನಾವು ಹತೋಟಿ ಮಾಡೋದು ತುಂಬಾ ಕಷ್ಟ ಆಗ್ತದೆ. ಸೊ ನಾವು ಯಾವಾಗ ಒಂದು ಗಿಡಕ್ಕೆ ಬಂದಾಗ ಇಮಿಡಿಯೇಟ್ ಆಗಿ ಕಿತ್ತು ಅದನ್ನ ನಾಶ ಮಾಡ್ಬೇಕಾಗುತ್ತೆ. ಸೊ ಇದು ಪ್ರಮುಖ ರೋಗ ಹಳದಿ ನಂಜು ರೋಗ ಜಾಸ್ತಿ ಬರುತ್ತೆ ಅಂತ. ಇದು ಕೀಟನ ಹತೋಟಿ ಮಾಡ್ಕೋಬೇಕಾಗುತ್ತೆ, ಕೀಟಾಣ ನಾವು ಹತೋಟಿ ಮಾಡ್ಕೋಬೇಕಾದ್ರೆ ರಾಸಾಯನಿಕಗಳು ಬಳಕೆ ಮಾಡಲೇಬೇಕಾಗ್ತದೆ, ಇಲ್ಲ ಅಂದ್ರೆ ಟ್ರಾಪ್ ಸಿಗ್ತದೆ, ಅಂಟುಗಳು ಸಿಗ್ತದೆ, ಏನು ಎಲ್ಲೋ ಸ್ಟಿಕ್ಕಿ ಟ್ರಾಪ್ ಬ್ಲೂ ಮತ್ತೆ ಇವೆಲ್ಲ ಏನಂದ್ರೆ ಆ ಕೀಟ ಕಲರ್ಗೆ ಅಟ್ರಾಕ್ಟ್ ಆಗ್ತದೆ, ಆ ರಸ ಇರೋ ಕೀಟ ಏನಿದೆಯಲ್ಲ ಆ ಕಲರ್ಸ್ಗೆ ಅಟ್ರಾಕ್ಟ್ ಆದಾಗ ಅದರಲ್ಲಿ ಗ್ರೀಸ್ ಅಂಟಿರೋದ್ರಿಂದ ಅದ್ರ ಮೇಲೆ ಕೂತ್ಕೊಂಡಾಗ ಆರಕ್ಕೆ ಆಗೋದಿಲ್ಲ, ಸೊ ಅದು ಸಾಯ್ತದೆ. ಸೊ ಇದರಿಂದ ನಾವು ಕೀಟನ ಹತೋಟಿ ಮಾಡೋದ್ರಿಂದ ರೋಗ ಕೂಡ ಕಡಿಮೆ ಮಾಡ್ಕೋಬಹುದು. ಮತ್ತೆ ತುಂಬಾ ತೀವ್ರತೆ ಜಾಸ್ತಿ ಆದಾಗ ಇಮಿಡಾಕ್ಲೋಪಿಡ್ ಅಂತ ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಅದು 10 ಲೀಟರ್ ನೀರಿಗೆ 2.5 ml ಅನ್ನ ಸಿಂಪಡಣೆ ಮಾಡ್ಬೇಕಾಗುತ್ತೆ. ಮತ್ತೆ ಕಡಿಮೆ ಆಗ್ಲಿಲ್ಲ ಅಂದ್ರೆ ಮತ್ತೆ 15 ದಿನ ಬಿಟ್ಟು ಇದನ್ನ ಸ್ಪ್ರೇ ಮಾಡೋದ್ರಿಂದ ಕೂಡ ಕಡಿಮೆ ಮಾಡ್ಕೋಬಹುದು. ಮೇಯ್ನ್ ಆಗಿ ಪೋಷಕಾಂಶಗಳು ಕೊಡೋದ್ರಿಂದ ಕೂಡ ಈ ರೋಗ ಕೀಟಗಳು ಹತೋಟಿನ ನಾವು ಚೆನ್ನಾಗಿ ಮಾಡ್ಕೋಬಹುದು. ಈಗ ನೀವು ಹಳದಿ ನಂಜು ರೋಗದ ಬಗ್ಗೆ ಹೇಳಿದ್ರೆ ಬೇರೆ ಯಾವ ರೋಗಗಳು ಬರುವಂತದ್ದು? ಇದು ಸರ್ಕೋಸ್ಪರ ಲೀಫ್ ಸ್ಪಾಟ್ ಅಂತ ಬರ್ತದೆ, ಎಲೆ ಚುಕ್ಕೆ ರೋಗ ಅಂತ ಏನ್ ಕರಿತೀವಲ್ಲ ಅದು ಕೂಡ ಬರ್ತದೆ, ಚುಕ್ಕೆಗಳು ಬಂದು ಕೂಡ ಇದಾಗ್ತದೆ. ಸೊ ಇದೇನಷ್ಟು ಹೆಚ್ಚಾಗಿ ಸಮಸ್ಯೆ ಕೊಡೋದಿಲ್ಲ, ಇದು ಕೂಡ ನಾವು ಯಾವ್ದಾದ್ರು ಒಂದು ಶಿಲೀಂಧ್ರನಾಶಕ ಬಳಕೆ ಮಾಡಿ ಕೂಡ ಹತೋಟಿ ಮಾಡ್ಕೋಬಹುದು. ಉದಾಹರಣೆಗೆ ಕಾರ್ಬೆಂಡೈಸಿಯಂ ಅಂತ ಸಿಗ್ತದೆ, ಒಂದು 2 ಗ್ರಾಮ್ 1 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡೋದನ್ನ ಹತೋಟಿ ಆಗ್ತದೆ, ಬಟ್ ಇದೇನು ಅಷ್ಟೇ ಹೆಚ್ಚಾಗಿ ತೊಂದರೆ ಕೊಡೋದಿಲ್ಲ. ನೆಕ್ಸ್ಟ್ ಒಂದು ಗಂಟು ರೋಗ ಅಂತ ಬರ್ತದೆ ಸರ್, ಬೇರಿನ ಗಂಟು ರೋಗ ಅಂತ, ನೆಮಟೋಡ್ಸ್ ಅಂತ ಏನು ಜಂತುಳ ಅಂತ ಕರಿತೀವಲ್ಲ, ಬೇರು ಕಿತ್ತಾಗ ನೋಡಿದಾಗ ಗಿಡ ಕಿತ್ತು ನೋಡಿದಾಗ ಬೇರುಗಳಲ್ಲಿ ಗಂಟು ಇರ್ತದೆ. ಸೊ ಇದರಿಂದ ಏನಾಗುತ್ತೆ, ಬೆಳವಣಿಗೆ ಕುಂಠಿತಾಗಿ ಇಳುವರಿ ಸಿಗೋದಿಲ್ಲ. ಸೊ ಇದು ನಾವು ಖಾತರಿ ಪಡಿಸ್ಕೋಬೇಕು, ಯಾಕಂದ್ರೆ ಬೆಳವಣಿಗೆ ಇಲ್ಲ ಅಂದ್ರೆ ಇದು ನನ್ ಗಂಟು ರೋಗನ ಅಥವಾ ಎಲೆ ಚುಕ್ಕೆ ರೋಗನ ಮತ್ತೆ ಇನ್ನೊಂದು ಪೌಡ್ರಿ ಮಿಲ್ಡ್ಯೂ ಅಂತ ಸಿಗ್ತದೆ, ಬೂದಿ ರೋಗ ಅಂತ. ಸೊ ಖಾತರಿ ಪಡಿಸ್ಕೊಂಡು ಆ ಸಂಬಂಧಪಟ್ಟ ಕೀಟನಾಶಕ ಅಥವಾ ರೋಗನಾಶಕ ಬಳಕೆ ಮಾಡೋದ್ರಿಂದ ಹತೋಟಿ ಮಾಡ್ಕೋಬಹುದು. ಮತ್ತೆ ಇದಕ್ಕೆ ನಾನು ಏನು ಬೇವಿನ ಹಿಂಡಿ ಅಂತ ಹೇಳ್ದೆ ಅಲ್ಲ, ಬೇವಿನ ಹಿಂಡಿ ಮಣ್ಣಿಗೆ ಸೇರಿಸೋದ್ರಿಂದ ಗಂಟು ರೋಗ ನಾವು ಕಡಿಮೆ ಮಾಡ್ಕೋಬಹುದು. ಅಂದ್ರೆ ಸಾವಯವವಾಗಿ ಕೂಡ ಇದನ್ನ ನಾವು ಹತೋಟಿ ಮಾಡಬಹುದು, ಹತೋಟಿ ಮಾಡಬಹುದು ಅಂದ್ರೆ ನಾವು ಇನಿಷಿಯಲಿ ಸಾವಯವ ರೀತಿಯಲ್ಲಿ ಹತೋಟಿ ಮಾಡಬಹುದು. ತುಂಬಾ ಜಾಸ್ತಿ ಬಿಟ್ಟಷ್ಟು ಜಾಸ್ತಿ ಆದಾಗ ಅವಾಗ ನಾವು ಕೆಮಿಕಲ್ಸ್ ಗೆ ಹೋಗ್ಲೇಬೇಕಾಗತ್ತೆ. ಈಗ ನಾನು ಏನು ಇದಕ್ಕೇಳಿದ್ರೆ ಹಳದಿ ರೋಗ ಇದೆಯಲ್ಲ, ಇದು ಟ್ರಾಪ್ಸ್ ಏನು ಯೆಲ್ಲೋ ಸ್ಟಿಕ್ಕಿ ಟ್ರಾಪ್ ಬ್ಲೂ ಸ್ಟಿಕ್ಕಿ ಟ್ರಾಪ್ ಒಂದು ಎಕರೆಗೆ ಹತ್ತು ಬೇಕಾಗ್ತದೆ ಟ್ರಾಪ್ಗಳು. ನಾವು ಮಾರ್ಕೆಟ್ ಅಲ್ಲಿ ಸಿಗ್ತದೆ, 50 ರೂಪಾಯಿ ಆಗ್ತದೆ ಒಂದು ಶೀಟ್ಗೆ. ಅದು ಕೋಲಿಗೆ ಕಟ್ಟಿ ನೇತಾಕ್ಬಹುದು, ಇದರಿಂದ ಕೀಟನ ಹತೋಟಿ ಮಾಡಬಹುದು. ಪ್ಲಸ್ ಬೇವಿನ ಎಣ್ಣೆ ಸಿಂಪಡಣೆ ಮಾಡೋದ್ರಿಂದ ಕೂಡ ಆ ಕೀಟನ ಹತೋಟಿ ಮಾಡಬಹುದು. ನಾವು ಲಾಸ್ಟ್ ಆಪ್ಷನ್ ಅಷ್ಟೇ ಕೆಮಿಕಲ್ಸ್ ಗೆ ಹೋಗ್ಬೇಕಾಗುತ್ತೆ. ಫಸ್ಟ್ ಫಿಸಿಕಲ್ ಏನು ಕಿತ್ತು ನಾಶ ಮಾಡಬೇಕು, ಸೆಕೆಂಡ್ ಸಾವಯವ ರೀತಿ ಎಣ್ಣೆ ಬೇವಿನ ಎಣ್ಣೆ ಈ ತರದಕ್ಕೆ ಸಿಂಪಡಣೆ ಮಾಡಬೇಕು, ಮತ್ತೆ ಟ್ರಾಪ್ ಗಳನ್ನ ಕಂಪಲ್ಸರಿ ಹಾಕ್ಲೇಬೇಕು. ಬೆಂಡೆ ನಾಟಿ ಮಾಡಿದ ತಕ್ಷಣ ನಾವು ಕೀಟ ಬರಕ್ ಮೊದಲೇ ಆ ಟ್ರಾಪ್ ಇಟ್ಟಾಗ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದ್ರಿಂದ ರೋಗ ಕೂಡ ಕಂಟ್ರೋಲ್ ಆಗ್ತದೆ. ಈಗ ಬೆಂಡೆಯ ಗಿಡಕ್ಕಲ್ಲದೆ ಬೆಂಡೆ ಕಾಯಿಗೆ ಬರುವಂತಹದ್ದೇನಾದ್ರೂ ಕೂಡ ತೊಂದರೆಗಳಿದ್ದಾವ? ಬೆಂಡೆ ಗಿಡಕ್ಕೆ ಬಂದ್ರೆ ಕಾಯಿ ಕೂಡ ಇಳುವರಿ ಬರೋದೇ ಇಲ್ಲ. ಹಳದಿ ರೋಗ ಬಂದಿದೆ ಅಂದ್ರೆ ಅದು ಇಳುವರಿ ಫುಲ್ ಲಾಸ್ ಆಗ್ತದೆ. ಮತ್ತೆ ಬೂದಿ ರೋಗ ಅಂತ ಏನ್ ಹೇಳ್ದಲ್ಲ, ಬೂದಿ ರೋಗ ಅಂದ್ರೆ ಅದು ಎಲೆ ಮೇಲೆ ಒಂದು ಬೂಸ್ ತರ ಬೆಳೆದಿರ್ತದೆ, ಪೌಡ್ರಿ ಇಂಗ್ಲಿಷ್ ಅಲ್ಲಿ ಪೌಡ್ರಿ ಮಿಳ್ಳು ಅಂತ, ಅದು ಶಿಲೀಂಧ್ರದಿಂದ ಬರುವಂತದ್ದು. ನಾವ್ ಎಲೆ ಮುಟ್ಟಾಗ ನಮ್ ಕೈಗೆ ಪೌಡ್ರಿ ಪೌಡ್ರಿ ಆಗ್ತದೆ. ಈಗ ತರಕಾರಿ ಕುಂಬಳ ಜಾತಿ ತರಕಾರಿ ಎಲ್ಲೂ ಬರ್ತದೆ ಈ ರೋಗ ಸಾಮಾನ್ಯವಾಗಿ. ಇದು ಕೂಡ ಯಾವ್ದೋ ಶಿಲೀಂಧ್ರ ನಾಶಕದಿಂದ ನಾವು ಕಂಟ್ರೋಲ್ ಮಾಡಬಹುದು. ಸೊ ಈ ತರ ಎಲ್ಲ ರೋಗ ಬಂದಾಗ ಏನಾಗತ್ತೆ ಅಂದ್ರೆ ರಸ ಇರೋ ಕೀಟ ರಸ ಇರ್ತದೆ, ಈ ಬೂದಿ ರೋಗ ಬೆಳವಣಿಗೆನೆ ಆಗೋದಿಲ್ಲ, ಅದರಿಂದ ಇಳುವರಿ ನಮ್ಗೆ ಸಿಗೋದಿಲ್ಲ. ನಾನು ಅವಾಗ ಫಸ್ಟ್ ಅಲ್ಲೇ ಹೇಳ್ದೆ, ಈ ಒಂದು ಬೆಳೆ ಒಂದು ಗಿಡದಿಂದ ಸುಮಾರು 40 ಕಾಯಿ ತನಕ ಸಿಗ್ತದೆ, 40-45 ಕಾಯಿ ತನಕ ಸಿಗ್ತದೆ ಒಂದು ಗಿಡದಿಂದ. ಸೊ ಇದ್ ನಾವು ಈ ತರ ಹತೋಟಿ ಮಾಡೋದ್ರಿಂದ ಇಳುವರಿ ಜಾಸ್ತಿ ಪಡ್ಕೋಬಹುದು. ಇದರ ಕೊಯ್ಲು ಮತ್ತು ನಿರ್ವಹಣೆಗೆ ಏನಾದರೂ ಕೂಡ, ಮತ್ತೆ ಇದು ಬೆಂಡೆ ನಾಟಿ ಮಾಡಿ ಅಂದ್ರೆ ನಾಟಿ ಮಾಡಿದ ಒಂದು 45 ದಿನ ನಂತರ ತುದಿನ ಚೂಟ್ಬೇಕಾಗತ್ತೆ ಸರ್, ಯಾಕಂದ್ರೆ ಬೆಂಡೆ ಸೈಟ್ ಆಗಿ ಬೆಳ್ಕೊಂಡು ಹೋಗ್ತದೆ. ಇದು ಆಲೂ ಬೆಂಡೆ ಹೆಚ್ಚಾಗಿ ಪೊದೆ ತರ ಬೆಳೀತದೆ, ಅದನ್ನ ತುದಿನ ಚೂಟೋದ್ರಿಂದ ಕವಲು ಬಳ್ಳಿಗಳು ಜಾಸ್ತಿ ಬರ್ತದೆ, ಅದರಿಂದ ಕೂಡ ಇಳುವರಿ ಜಾಸ್ತಿ ನಾವು ಪಡ್ಕೋಬಹುದು. ಇದರ ಕೊಯ್ಲಿಗೆ ಏನಾದ್ರೂ ಕೂಡ ವಿಧಾನ? ಕೊಯ್ಲು ಅಂತಂದ್ರೆ ಇದು ನಾಟಿ ಮಾಡಿದ 45 ದಿನಕ್ಕೆ ಇಳುವರಿ ಕೊಡಕ್ಕೆ ಶುರು ಆಗ್ತದೆ, 35 ದಿನಕ್ಕೆ ಹೂವು ಬರ್ತದೆ, ಮತ್ತೆ ಒಂದು 8-10 ದಿನದಲ್ಲಿ ಕಾಯಿ ಇದಾಗ್ತದೆ. ನಾವು ಅಂದ್ರೆ ಕೊಯ್ಲು ಮಾಡುವಾಗ ತುದಿನ ಮುರಿದು ನೋಡ್ತೀವಿ ಅದು ಟೆಂಡರ್ನೆಸ್ ಇದೆಯಾ ಇಲ್ವಾ ಅಂತ. ನಾರು ಅಂಶ ಜಾಸ್ತಿ ಆದ್ರೆ ಅದು ಮಾರ್ಕೆಟ್ ಅಲ್ಲಿ ಯಾರು ತಗೊಳ್ಳೋದಿಲ್ಲ. ಸೊ ಇಮಿಡಿಯೇಟ್ಲಿ ಅದು ಟೆಂಡರ್ನೆಸ್ ಇದ್ರೆ ಹಾರ್ವೆಸ್ಟ್ ಮಾಡ್ಕೋಬೇಕಾಗುತ್ತೆ. ಪ್ಲಸ್ ಒಂದು ದಿನ ಬಿಟ್ಟು ಒಂದು ದಿನ ಕೊಯ್ಲು ಮಾಡ್ಲೇಬೇಕಾಗುತ್ತೆ. ಒಂದು ದಿನ ಬಿಟ್ಟರು ಕೂಡ ಕಾಯಿ ಅದು ಬಲ್ತೋಗುತ್ತೆ, ನಾರಿನ ಅಂಶ ಜಾಸ್ತಿ ಆಗುತ್ತೆ. ಮತ್ತೆ ಆಲೂಗಡ್ಡೆ ಇಮಿಡಿಯೇಟ್ ಆಗಿ ಮೆಚೂರ್ ಆಗೋದ್ರಿಂದ ಯಾರು ತಗೊಳ್ಳೋದಿಲ್ಲ, ನಮ್ಗೆ ಕಲರ್ ಅಲ್ಲೇ ಗೊತ್ತಾಗ್ತದೆ ಅದು ನೋಡಿದಾಗ. ಸೊ ಈ ತರ ನಾವು ಪ್ರತಿ 1.5 ದಿನ ಬಿಟ್ಟು ಕೊಯ್ಲು ಮಾಡೋದ್ರಿಂದ ನಮ್ಗೆ ಹೆಚ್ಚಾಗಿ ಇಳುವರಿ ಸಿಗ್ತದೆ. ಈಗ 45 ದಿನಕ್ಕೆ ಇದು ಬೆಂಡೆ ಕೊಡಕ್ಕೆ ಶುರು ಆಗ್ತದೆ ಅಂತ ಹೇಳಿದ್ರೆ ಎಷ್ಟು ದಿನಗಳವರೆಗೆ ಅದು ಕೊಡ್ತದೆ? ಸುಮಾರು 2-3 ತಿಂಗಳ ತನಕ ಕೊಡ್ತದೆ. ಅಂದ್ರೆ ನಾವು ಏನು ಪೋಷಕಾಂಶಗಳು ಕೊಟ್ಟಷ್ಟು ಇಳುವರಿ ಅವಧಿ ಮುಂದೆ ಹೋಗ್ತದೆ. ಏನು ವೆಜಿಟೇಬಲ್ ಸ್ಪೆಷಲ್ ಆಗ್ಬೋದು, AMC ಟ್ರೆಂಚಿಂಗ್ ಅಥವಾ ಸ್ಪ್ರೇಯಿಂಗ್ ಮಾಡೋದ್ರಿಂದ ಸಾಮಾನ್ಯವಾಗಿ ಇದು 4 ತಿಂಗಳಲ್ಲಿ ಅವಧಿ ಮುಗೀತದೆ. ಇದು ಬೆಂಡೆ ಅವಧಿ ಮುಗೀತದೆ, ಬಟ್ ಇನ್ನ ಒಂದು ತಿಂಗಳು ನಾವು ಎಕ್ಸ್ಟೆಂಡ್ ಮಾಡಬಹುದು ಈ ನ್ಯೂಟ್ರಿಯೆಂಟ್ಸ್ ಕೊಡೋದ್ರಿಂದ, ನಿರ್ವಹಣೆ ಮಾಡೋದ್ರಿಂದ. ಈಗ ಈ ಬೆಂಡೆಯ ಜೊತೆಗೆ ಬೇರೆ ಏನಾದ್ರೂ ಬೆಳೆಗಳನ್ನ ಬೆಳೆಸುವಂತದ್ದು ಒಳ್ಳೆಯದ? ಹೇಗೆ ಬೆಂಡೆ ಜೊತೆ ಯಾವ್ದು ಬೆಳೆ ಅಷ್ಟೇ ನಾವು ಸೂಕ್ತ ಅಲ್ಲ ಅಷ್ಟು ಪರಿಸ್, ಯಾಕಂದ್ರೆ ಇದು ಇನ್ನ ಅಡಿಕೆ ತೋಟದಲ್ಲಿ ಚಿಕ್ಕ ತೋಟಗಳಲ್ಲಿ ತರಕಾರಿ ಕೃಷಿ ಮಾಡಬಹುದು, ಬಟ್ ದೊಡ್ಡದಾದ್ಮೇಲೆ ಅದನ್ನು ಅಷ್ಟೇ ನೆರಳು ಬರ್ತದಲ್ಲ, ಅಷ್ಟು ಬೆಳೆ ಚೆನ್ನಾಗಿ ಬರೋದಿಲ್ಲ, ಬಟ್ ಬೆಂಡೆ ಒಂದೇ ಇದ್ರೆ. ಈಗ ನೀವು ಒಂದು ದಿವಸ ಬಿಟ್ಟು ಒಂದು ದಿವಸ ಅದನ್ನ ಕೊಯ್ಲು ಮಾಡಬೇಕು ಅಂತ ಹೇಳಿದ್ರೆ, ಈ ಬೆಂಡೆ ಕೊಯ್ದ ಮೇಲೂ ಕೂಡ ಬೆಳೆಯುವಂತದ್ದು ಏನಾದ್ರೂ ಉಂಟಾ? ಅದು ನಾರಿನಂಶ ಬೆಳವಣಿಗೆ ಆಗ್ತದೆ, ಅದು ಇಟ್ಟಾಗ ಅದು ತುಂಬಾ ನಾವು ಜಾಸ್ತಿ ದಿನ ಇಟ್ಟಷ್ಟು ಕೂಡ ಅದು ಅಷ್ಟು ಯೋಗ್ಯ ಆಗಿರೋದಿಲ್ಲ ತಿನ್ನೋದಿಕ್ಕೆ, ಆದ್ರೂ ಸ್ವಲ್ಪ ನಮ್ಗೆ ರುಚಿ ಕಡಿಮೆ ಆಗ್ತಾ ಬರ್ತದೆ. ಸೊ ಕೊಯ್ಲು ಮಾಡಿದ್ದ 1-2-3 ದಿನದಲ್ಲಿ ನಾವು ಪದಾರ್ಥ ಮಾಡಿದ್ರೆ ಸೂಕ್ತ ಆಗಿರ್ತದೆ, ಅದು ಇಟ್ಟಷ್ಟು ಅದರದ್ದು ಲೈಫ್ ಸ್ಪ್ಯಾನ್ ಕಡಿಮೆ ಆಗ್ತಾ ಬರ್ತದೆ. ಹಾಗಿದ್ರೆ ಒಟ್ಟಾರೆಯಾಗಿ ಈ ಬೆಂಡೆ ಬೆಳೆಯಲ್ಲಿ ಮುಖ್ಯವಾಗಿ ಜನರು ಗಮನಿಸಬೇಕಾದಂತಹ ಅಂಶಗಳು ಮತ್ತು ಇದರಿಂದ ಪಡೆಯುವಂತಹ ಲಾಭದ ಬಗ್ಗೆ ತಾವೇನು ಹೇಳಿಕ್ ಬಯಸ್ತೀರಿ? ಮುಖ್ಯವಾಗಿ ಇಲ್ಲಿ ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು. ನಾವು ಇಲ್ಲಿ ತಪ್ಪು ಮಾಡ್ತೀವಿ ಅಂದ್ರೆ ಸ್ವಲ್ಪ ಅಂದ್ರೆ ಶಿಫಾರಸು ಮಾಡಿದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ಕೊಡುವಂಥದ್ದು. ನಾವು ಸಾವಯವ ರೀತಿಯಲ್ಲೇ ಕೊಡೋದಾದ್ರೂ ಕೂಡ ಶಿಫಾರಸು ಮಾಡಿದಕ್ಕಿಂತ ಹೆಚ್ಚಾಗಿ ನಾವು ರಾಸಾಯನಿಕಗಳು ಬಳಕೆ ಮಾಡದಿದ್ರೆ, ಏನು ಯೂರಿಯಾ ರಾಕು ಪೊಟ್ಯಾಶ್ ಬಳಕೆ ಮಾಡದೇ ಇದ್ದ ಸಮಯದಲ್ಲಿ ಸಾವಯವ ಗೊಬ್ಬರಗಳನ್ನ ಪ್ರಮಾಣ ಸ್ವಲ್ಪ ಜಾಸ್ತಿ ಕೊಡಬೇಕಾಗತ್ತೆ. ಯಾಕಂದ್ರೆ ರೋಗ ಕೀಟಗಳಿಗೆ ನಿರೋಧಕ ಶಕ್ತಿ ಬೇಕು ಅಂದ್ರೆ ಈ ಪೊಟ್ಯಾಶ್ ಅಂಶ ಕೂಡ ಗಿಡಕ್ಕೆ ಬೇಕಾಗತ್ತೆ. ಸೊ ನಾವು ಶಿಫಾರಸು ಮಾಡೋದಕ್ಕಿಂತ ಕಡಿಮೆ ಪೊಟ್ಯಾಶ್ ಏನು ಸಾವಯವ ಗೊಬ್ಬರ ಕೊಟ್ಟರೆ ಗಿಡಕ್ಕೆ ನ್ಯೂಟ್ರಿಯೆಂಟ್ಸ್ ಸಿಗೋದಿಲ್ಲ. ಸೊ ಗಿಡ ರೋಗ ನಿರೋಧಕ ಶಕ್ತಿ ಕಳ್ಕೊಂಡಾಗ ಬೇಗ ಕೀಟ ಅಟ್ಯಾಕ್ ಆಗ್ತದೆ. ಸೊ ಅದರಿಂದ ಇಳುವರಿ ಕಡಿಮೆ ಆಗ್ತದೆ. ಮತ್ತೆ ಅದ್ರ ಜೊತೆಗೆ ನಾವು ಏನು ಅರ್ಕಾ ವೆಜಿಟೇಬಲ್ ಸ್ಪೆಷಲ್ ಅಂತ ಏನು ಶಿಫಾರಸು ಮಾಡಿದೀವಲ್ಲ, ಅದು 2 ಗ್ರಾಂ 1 ಲೀಟರ್ ನೀರಿನಲ್ಲಿ ಸ್ಪ್ರೇ ಮಾಡೋದ್ರಿಂದ, ಯಾಕಂದ್ರೆ ಇದನ್ನ ಆಲ್ರೆಡಿ ಟ್ರಯಲ್ ಮಾಡಿ ಉಡುಪಿ ಎಲ್ಲಾ ಕಡೆ ಇಲ್ಲೆಲ್ಲ ಟ್ರಯಲ್ ಮಾಡಿ ಭೂ ಸಮೃದ್ಧಿ ಪ್ರಾಜೆಕ್ಟ್ ಅಲ್ಲೆಲ್ಲ ಟ್ರಯಲ್ ಮಾಡಿದ್ದಾರೆ, ತುಂಬಾ ಸಕ್ಸಸ್ ಆಗಿದೆ. ಸೊ ಇದರಿಂದ ಅಂದ್ರೆ ಇದನ್ನ ಹೆಚ್ಚಾಗಿ ಬಳಕೆ ಮಾಡಬಾರ್ದು. ನಾವು ಹೇಳಿದೀವಿ ಅಂತ ಕೆಲವರು ರೈತರು 5 ಗ್ರಾಮು 7 ಗ್ರಾಮು ಸ್ಪ್ರೇ ಮಾಡೋ ಚಾನ್ಸಸ್ ಇದೆ, ಯಾಕಂದ್ರೆ ಇಳುವರಿ ಜಾಸ್ತಿ ಬರಲಿ ಅಂತ. ಬಟ್ ನಾವು ಇದು ಜಾಸ್ತಿ ಸ್ಪ್ರೇ ಮಾಡಿದ್ರೆ ಅದಕ್ಕೆ ತೊಂದರೆ ಆಗುತ್ತೆ, ಯಾಕಂದ್ರೆ ಗಿಡಕ್ಕೆ ಸ್ಕಾರ್ಚಿಂಗ್ ಅಂದ್ರೆ ಸುಟ್ಟೋಗೋ ಚಾನ್ಸಸ್ ಜಾಸ್ತಿ ಇದೆ. ಏನು ಬೆಂಡೆಗೆ 2 ಗ್ರಾಮ್ ಅಷ್ಟೇ, ಅದೇ ಕುಂಬಳ ಜಾತಿಗಾದ್ರೆ 1 ಗ್ರಾಮನ್ನ ಶಿಫಾರಸು ಮಾಡ್ತೀವಿ. ಈ ಟೊಮೆಟೊ ಬದನೆಗಾದ್ರೆ 5 ಗ್ರಾಮ್ ಅಷ್ಟು ಶಿಫಾರಸು ಮಾಡುವಂತದ್ದಿದೆ. ಸೊ ಶಿಫಾರಸು ಮಾಡಿದಷ್ಟು ಬಳಕೆ ಮಾಡಿದ್ರೆ ಏನು ತೊಂದರೆ ಆಗೋದಿಲ್ಲ. ಜೊತೆಗೆ AMC ಏನು ಸಾವಯವ ಜೊತೆಗೆ AMC ಕೂಡ ಮಿಕ್ಸ್ ಮಾಡಿ ಕೊಡೋದ್ರಿಂದ ಸಂರಕ್ಷಣೆ ಮಾಡ್ಬೋದು, ಪ್ಲಸ್ ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಆದಷ್ಟು ಕಡಲೆ ಹಿಂಡಿಯನ್ನ ಅವಾಯ್ಡ್ ಮಾಡಬೇಕು. ಇಲ್ಲಿ ಮಾಡೋ ತಪ್ಪದೆ, ಜನರು ಕಡಲೆ ಹಿಂಡಿನ ನೆನೆಸಿಟ್ಟು ತದನಂತರ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಕೊಡೋದ್ರಿಂದ ಮಳೆಗಾಲದಲ್ಲಿ ಶಿಲೀಂಧ್ರ ರೋಗ ಬೆಳವಣಿಗೆ ಆಗ್ತದೆ, ಪ್ಲಸ್ ಮಣ್ಣಿನ ಸತ್ವ ಕೂಡ ಕಳ್ಕೊಳ್ತದೆ. ಮತ್ತೆ ಇನ್ನ ಕೆಲವರು ರೈತರು ಏನ್ ಮಾಡ್ತಾರೆ ಅಂದ್ರೆ, ನಾನು ಕೇಳಿದೀನಿ ಇತ್ತೀಚೆಗೆ, ಅಂದ್ರೆ ಏನ್ ಮಾಡ್ತಾರೆ, ನೆನೆಸಿಡ್ತಾರಲ್ಲ 8 ಗಂಟೆ ಕಾಲ ನೆನೆಸಿಡ್ತಾರ, ಮತ್ತೆ ಅದನ್ನ ಟೈಟ್ ಆಗಿ ಕಟ್ಟಿಡ್ತಾರೆ ಮೊಳಕೆ ಬೇಗ ಬರಲಿ ಅಂತ. ಅದರಿಂದ ಏನಾಗುತ್ತೆ, ಮೊಳಕೆ ಬರ್ತದೆ, ಬಟ್ ಅಲ್ಲಿ ನಾವು ಯಾವಾಗ ಟೈಟ್ ಆಗಿ ಬಟ್ಟೆಯಲ್ಲಿ ಕಟ್ಟಿದಾಗ ಏನಾಗ್ತದೆ, ಶಿಲೀಂಧ್ರ ಬೆಳವಣಿಗೆ ಆಗ್ತದೆ. ಸೊ ಅದು ಮತ್ತೆ ಗಿಡ ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗೋದಿಲ್ಲ. ರೈತರು ಕೆಲವರೆಲ್ಲ ಕರೆಕ್ಟ್ ಆಗಿ ಮಾಡ್ತಾರೆ, ನೆನೆಸಿಟ್ಟ ತಕ್ಷಣ ನಾಟಿ ಮಾಡಿ ಒಣಗಿಸಿ ನಾಟಿ ಮಾಡ್ತಾರೆ, ಬಟ್ ಕಟ್ಟಿಡೋದು ಅದು ಸೂಕ್ತ ಪದ್ಧತಿ ಅಲ್ಲ. ಸೊ ಇವೆಲ್ಲ ಕಂಡ್ರು ಮಾಡಿದ್ರೆ ಹತ್ತೊಟ್ಟಿ ನಾವು ಚೆನ್ನಾಗಿ ಮಾಡಬಹುದು. ಈ ಎಲ್ಲ ವಿಷಯಗಳನ್ನ ಗಮನಿಸಿದ್ರೆ ಬೆಂಡೆಯಿಂದ ಕೂಡ ಒಳ್ಳೆಯ ಲಾಭವನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಹೌದು, ಬೆಂಡೆಯಿಂದ ನಾನು ಏನ್ ಹೇಳ್ದಲ್ಲ, 1 ಗಿಡದಿಂದಾನೆ ನಾವು 1.5 ಕೆಜಿ ತನಕ ಇಳುವರಿ ಪಡ್ಕೋಬಹುದು. 3 ಕೆಜಿ ತನಕ ಕೂಡ ಇಳುವರಿ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಏನು ಅರ್ಕ ವೆಜಿಟೇಬಲ್ ಸ್ಪೆಷಲ್ ಎಲ್ಲ ಬಳಸೋದ್ರಿಂದ ಸಾಮಾನ್ಯವಾಗಿ ಸೀಸನ್ ಅಲ್ಲಿ 60 ರೂಪಾಯಿ ಇರ್ತದೆ ನಾರ್ಮಲಿ, ಕೆಲವೊಂದ್ಸರಿ 150 ಕೂಡ ಹೋಗೋ ಚಾನ್ಸಸ್ ಇದೆ. ಇದು ತುಂಬಾ ಬೇಡಿಕೆ ಇದೆ, ಈ ಆಲೂ ಬೆಂಡೆ ಏನಿದೆಯಲ್ಲ ತುಂಬಾ ಬೇಡಿಕೆ ಇದೆ. ಈ ಆಲೂ ಬೆಂಡೆನೆ ಬೇರೆ ಕಡೆಯಿಂದ ನಮ್ಮ ಮಂಗಳೂರು ಕೂಡ ಬರ್ತಾ ಇದೆ. ಸೊ ಇದನ್ನ ಮಾಡೋದ್ರಿಂದ ಏನು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮತ್ತೆ ಬೆಳೆ ಪರಿವರ್ತನೆ ಮಾಡ್ಬೇಕಾಗುತ್ತೆ. ಅದೇ ಜಾಗದಲ್ಲಿ ಹಿಂದೆ ಹಾಕಿರ್ತೀವಲ್ಲ ಅದೇ ಜಾಗದಲ್ಲಿ ಮತ್ತೆ ಬೆಂಡೆ ಹಾಕೋದಷ್ಟು ಸೂಕ್ತ ಅಲ್ಲ. ಬೆಳೆ ಪರಿವರ್ತನೆ ಮಾಡಿ ಈ ಅಂಟುಗಳನ್ನೆಲ್ಲ ಬಳಸಿ ಇದು ಮಾಡೋದ್ರಿಂದ ತುಂಬಾ ಇಳುವರಿನ ನಾವು ಪಡ್ಕೋಬಹುದು. ಒಳ್ಳೆಯದು ಡಾಕ್ಟರ್ ರಶ್ಮಿ ಅವರೇ, ಮುಖ್ಯವಾಗಿ ಬೆಂಡೆಯ ಒಂದು ನಿರ್ವಹಣೆ ಮತ್ತೆ ನಮ್ಮಲ್ಲಿಗೆ ಸೂಕ್ತವಾದಂತಹ ಏನು ಹಾಲು ಬೆಂಡೆ ಅಂತ ಹೇಳ್ತೇವೆ, ಅದರ ಒಟ್ಟು ಯಾವ ರೀತಿಯಲ್ಲಿ ಅದನ್ನ ಬೆಳೆಸಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿದ್ದೀರಿ. ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಬೆಂಡೆ ಬೆಳೆ ಬೇಸಾಯ ಕುರಿತು ICAR ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತೋಟಗಾರಿಕೆ ವಿಜ್ಞಾನಿಯಾಗಿರುವ ಡಾಕ್ಟರ್ ರಶ್ಮಿ ಕೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸೂರ್ಯನಾರಾಯಣ್ ಭಟ್ PS. ಕೇಳೋಣ ಇನ್ನು ಮುಂದೆ ಜನಪದ ಸಂಗೀತ ಕೇಳೋಣ. ಗೋಜುವ ಶಂಕರಪ್ಪ ಲಮ್ಮಾಣಿ ಮತ್ತು ಸಂಘದಿಂದ ಲಮ್ಮಾಣಿ ಸಂಪ್ರದಾಯದ ಹಾಡುಗಳನ್ನು ಕೇಳೋಣ. ಕೇಳಿ ಈಗ ಹುಟ್ಟಿದ ಮಗುವಿಗೆ ಜಳಕ ಮಾಡಿಸುವಾಗ ಹಾಡುವ ಗೋಸಾವಿ ಹಾಡು. ಈಗ ಮಗುವಿಗೆ ತೊಟ್ಟಿಲಲ್ಲಿ ಮಲಗಿಸುವಾಗ ಹಾಡುವ ಹಾಡು. ಹೇಳಬೇಡ ನನ ಕಂದ ಬೆಣ್ಣಿ ಮಾರಕ ಹೋಗೇನಿ, ಹೇಳಬೇಡ ನನ ಕಂದ ಬೆಣ್ಣಿ ಮಾರಕ ಹೋಗೇನಿ, ಬೆಣ್ಣಿ ಮಾರಕ ಹೋಗೇನಿ ಹಾಲು ಕಡಗ ತರತೇನಿ, ಬೆಣ್ಣಿ ಮಾರಕ ಹೋಗೇನಿ ಹಾಲು ಕಡಗ ತರತೇನಿ. ಹೇಳಬೇಡ ನನ ಕಂದ ಮೊಸರ ಮಾರಕ ಹೊಂಡೇನಿ, ಹೇಳಬೇಡ ನನ ಕಂದ ಮೊಸರ ಮಾರಕ ಹೋಗೇನಿ, ಮೊಸರ ಮಾರಕ ಹೊಂಡೇನಿ ಅಂಗಿ ಕೂಲ ತರಬೇನಿ. ಹೇಳಬೇಡ ನನ ಕಂದ ಮೊಸರು ಮಾರಣಿ ಬರದೇನಿ. ಮುಂದೆ ಕೇಳಿ ಮಗುವಿಗೆ ತೊಟ್ಟಿಲಲ್ಲಿ ಮಲಗಿಸಿ ತೊಟ್ಟಿಲನ್ನು ತೂಗುವಾಗ ಹಾಡುವ ಹಾಡು. ಸೋದು ಬಾಳ ಸೋದು ಸೇವಾ ಸೇವಾಲಾಲ ತರುನಾಮ ಪಡಿ ರೇ ಶ್ರೀ ಸೇವಾಲಾಲ ದೋದೋ ಸೋರೇ ಸೇವಾಲಾಲ ಮಾತಾ ದರ ಮಾಣಿ ರೋತು ತು ಪೀಲ ಸೋದೋ ಸೋದೋ ರೇ ಸೇವಾಲಾಲ ಮಾತಾ ದರ ಮಾಣಿ ರೋತು ತು ಪೀಲ ಹರಿ ಅಡಿ ಬೇಟಿ ಸರೆ ರಾತ್ರಿ ಪಾಲೆ ಮಾತರಿ ಅಡಿ ಬೇಟಿ ಸರೆ ರಾತ್ರಿ ಪಾಲೆ ಮಾ ಸೋದು ಸೋದು ರೇ ಸೇವಾಲಾಲ ಮಾತಾ ಧರ ಮಾಡಿ ರೋತು ತು ಪೀಲ ಸೋದು ಸೋದು ರೇ ಸೇವಾಲಾಲ ಮಾತಾ ದರ ಮಾಡಿ ರೋತು ತು ಪೀಲ ತರು ಮಾಪೋ ತರೆ ಗೋರ ತಪೇನ ಸೋದು ಸೋದು ರೇ ಸೇವಾಲಾಲ ಮಾತಾ ದರ ಮಾಡಿ ರೋತು ತು ಪೀಲ ಸೋದು ಸೋದು ರೇ ಸೇವಾಲಾಲ ಮಾತಾ ದರ ಮಾಡಿ ರೋತು ತು ಪೀಲ ಹಲೋ ಬಾಳ ಹಲೋ ಸೋದು ಲಾಲ ಸೋದು ಹಲೋ ಈಗ ಕೊನೆಯಲ್ಲಿ 5 ವರ್ಷದ ಮಗುವಿಗೆ ಜವಳ ಅಂದರೆ ತಲೆಗೂದಲು ತೆಗೆಯುವಾಗ ಹಾಡುವ ಹಾಡು ಏಪು